ಸಮಗ್ರವಾದ ಪೃಥ್ವಿಯನ್ನು ಒಂದೇ ದಿನದಲ್ಲಿ 21 ಬಾರಿ ಸುತ್ತಿದವನು ನಾನು. ದಿನಕ್ಕೊಂದು ಬಾರಿ ಸುತ್ತಿ ಬರುವವನು ಸೂರ್ಯ. ಅವನ ವೇಗಕ್ಕಿಂತ ಹೆಚ್ಚಿನ ವೇಗದಲ್ಲಿ ಪೃಥ್ವಿಯನ್ನು ಪರಿಭ್ರಮಣ ಸಾಧ್ಯ ಎಂಬುದನ್ನು ನಿರೂಪಿಸಿಕೊಟ್ಟವನು. ಇದಕ್ಕೆ ಸರಿಸಾಟಿಯಾದ ವಿಕ್ರಮ ನಿನ್ನಲ್ಲಿ ಇದೆಯೇನು? ನನ್ನ ಸಾಹಸವನ್ನು ನೀನು ಕೇಳ್ತೀಯೋ? ಕಿವಿಟ್ಟಿನೊಳಗೆ ನಾನು ಸತತವಾಗಿ ಮಳೆಯನ್ನ ಸುರಿಸಿ ಗೋಕುಲವನ್ನ ನರಳಿಸಿದಂತಹ ಸಂದರ್ಭದಲ್ಲಿ ಗೋವುಗಳನ್ನು ಗೋಪಾಲಕರನ್ನು ರಕ್ಷಿಸುವ ಸಲುವಾಗಿ ಗೋವರ್ಧನ ಗಿರಿಯನ್ನ ಕಿತ್ತು ನನ್ನ ಕಿರಿ ಬೆರಳಿನ ಮೇಲೆ ಇಟ್ಟುಕೊಂಡು ಅವರನ್ನೆಲ್ಲ ಕಾಪಾಡಿದ್ದೇನೆ. ಪ್ರಪಂಚದ ಹಿತರಕ್ಷಣೆಗೆ ಅದೇ ನನ್ನ ಧ್ಯೇಯ. ಹಾಗಾಗಿ ಅಂತಹ ಕೆಲಸ ನಿನ್ನಿಂದ ಸಾಧ್ಯವೇ? ಅಯ್ಯ, ಶರದಿಗೆ ಸೇತುವನು ಶರದಿಗೆ ಸೇತುವನು ಬಂಧನಗೈಯುತ್ತೀರೇ ರಜತಾದ್ರಿಯನು ಧರೆಯಿಂದ ನೆಗಹೆ ಭರ್ಗನು ಬಂದು ಎನ್ನೋಳು ಪರಮ ನೀನು ಕೇಳಿರಬಹುದು ಶ್ರೀರಾಮಚಂದ್ರನ ಕಥೆಯನ್ನ. ಆ ಮಹಾಪುರುಷನಿಗಾಗಿ ಸಮುದ್ರಕ್ಕೆ ಸೇತುವೆಯನ್ನು ಕೊಟ್ಟುವ ಸಂದರ್ಭದಲ್ಲಿ ನಾನು ಮಹಾ ಸಾಹಸವನ್ನ ತೋರಿಸಿದವನು. ಇನ್ನು ನಿನ್ನಲ್ಲೇ ಮಾತನಾಡ್ತಾ ಇರುವುದೇನಾ? ಕೇಳಿದ್ದೆಲ್ಲ ಆಯ್ತು, ಬಾರ ಯುದ್ಧಕ್ಕೆ. ಶರಣ ಇಂತನಲಾಗ ಶ್ರೀಹರಿ ಕರುಣದಳು ಕ್ಷಮೆಯಂತು ವೇಗದಿ ಧರಿಸಿದನು ಶ್ರೀರಾಮ ರೂಪವನತಿ ವಿಲಾಸದಲ್ಲಿ. ಇದುವರೆಗೆ ಯಕ್ಷಗಾನ ಜಾಂಬವತಿ ಕಲ್ಯಾಣ ಪ್ರಸಾರವಾಯಿತು. ಪ್ರಸ್ತುತಪಡಿಸಿದವರು ಸುಜಾತ ಎಸ್ ಹೆಗಡೆ ದಂಡ್ಕಲ್ ಹಾಗೂ ಸಂಗಡಿಗರು. ಕೃಷಿರಂಗದಲ್ಲಿ ಇನ್ನು ಮುಂದೆ ಕೇಳಿ ಶಿಶುನಾಳ ಶರೀಫರ ತತ್ವಪದ. ಶಂ